ಹಳೆ ಅಡಿಕೆ ಕ್ವಿಂಟಾಲಿಗೆ 50,000 to 52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 41,000 to 45,000, ಕೋಕಾ ಕ್ವಿಂಟಾಲಿಗೆ 30,000 to 36,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 to 11,000, ತೆಂಗಿನಕಾಯಿ 1ನೇ ವರ್ಗ 1,000 to 21,000, 2ನೇ ವರ್ಗ 1,000 to 14,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 3,000 to 3,200, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,700 to 2,900, IR8 ಕ್ವಿಂಟಾಲಿಗೆ 2,200 to 2,900, ಭತ್ತ ಆಮದು ಕ್ವಿಂಟಾಲಿಗೆ 1,750 to 1,950, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 to 4,100, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,800 to 3,900, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,300 to 4,400, ಮೆಣಸು ಆಮದು ಕ್ವಿಂಟಾಲಿಗೆ 22,000 to 25,000, ಕಾಳುಮೆಣಸು ಕ್ವಿಂಟಾಲಿಗೆ 37,000 to 39,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,000 to 11,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,300 to 1,900, ಕದಳಿ ಬಾಳೆ ಕ್ವಿಂಟಾಲಿಗೆ 1,600 to 2,800, ಗಾಳಿಬಾಳೆ ಕ್ವಿಂಟಾಲಿಗೆ 1,300 to 2,100, ನೇಂದ್ರಬಾಳೆ ಕ್ವಿಂಟಾಲಿಗೆ 1,500 to 3,400 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಂಧ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಆರ್ ಚಂದ್ರಿಕಾ ಹಾಡಿರುವ ವಾದಿರಾಜರ ರಚನೆ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆ ನಯ್ಯ ನೀಲ ಕಂಠನ ಸೂತ ಬಾಲ ಗಣೇಶನೇ ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆ ನಯ್ಯ ಪರ್ವತನ ಪುತ್ರಿ ಪಾರ್ವತಿಯ ಕುಮಾರನೆ ಗರುವಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ ಪಾರ್ವತನ ಪುತ್ರಿ ಪಾರ್ವತಿಯ ಕುಮಾರನೆ ಗರುವಿಯ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಹರಿಹರರು ನಿಮ್ಮ ಚರಣ ಪೂಜೆಯ ಮಾಡಿ ದುರುಳ ಕಂಟಕರನು ತರಿದು ಬಿಸುಡಿದರಯ್ಯ ಹರಿಹರರು ನಿಮ್ಮ ಚರಣ ಪೂಜೆಯ ಮಾಡಿ ದುರುಳ ಕಂಟಕರನು ತರಿದು ಬಿಸುಡಿದರಯ್ಯ ಬಾರಿ ಜನಾಭ ಶ್ರೀ ಹಯವ ವಾರಿ ಜನಾಭ ಶ್ರೀ ಹಯವದನ ಪದ ಸೇರುವ ಮಾರ್ಗದ ದಾರಿಯ ತೋರಿಸೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಹರಪನಹಳ್ಳಿ ಭೀಮವ್ವ ಅವರ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣ. ಗಜಮುಖ ಗಣಪತಿಗೆ ನಮೋ ನಮೋ, ತ್ರಿಜಗದೊಳ್ ಪೂಜಿತಗೆ ನಮೋ ನಮೋ, ಗಣಪತಿಗೆ ನಮೋ. ಗಜಮುಖ ಗಣಪತಿಗೆ ನಮೋ ನಮೋ, ತ್ರಿಜಗದೊಳ್ ಪೂಜಿತಗೆ ನಮೋ ನಮೋ, ಗಣಪತಿಗೆ ನಮೋ. ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ, ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ, ಸಿದ್ಧಿವಿನಾಯಕಗೆ ನಮೋ ನಮೋ, ವಿದ್ಯಾಪ್ರದಾಯಕಗೆ ನಮೋ ನಮೋ. ಲಟ್ಟಿಗೆ ಮೋದಕ ನೈವೇದ್ಯ ನಿನಗೆ, ಲಟ್ಟಿಗೆ ಮೋದಕ ನೈವೇದ್ಯ ನಿನಗೆ, ಲಟ್ಟಿಗೆ ಮೋದಕವ ನಮೋ ನಮೋ, ನೈವೇದ್ಯ ಕರುಪಿಸುವೆ ನಮೋ ನಮೋ, ಗಣಪತಿಗೆ ನಮೋ. ಗಜಮುಖ ಗಣಪತಿಗೆ ನಮೋ ನಮೋ, ತ್ರಿಜಗದೊಳ್ ಪೂಜಿತಗೆ ನಮೋ ನಮೋ, ಗಣಪತಿಗೆ ನಮೋ.